ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಲೋಟೆಗೊಲ್ಲಹಳ್ಳಿ ನಿವೇಶನ ಸಂಬಂಧ ವಿವಾದ ಸೃಷ್ಟಿಗೆ ಕಾಂಗ್ರೆಸ್ ಯತ್ನ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಅಮೆರಿಕದ ಪ್ರಮುಖ ಉದ್ಯಮಿಗಳೊಂದಿಗೆ ಸಚಿವ ಎಂಬಿ ಪಾಟೀಲ್ ಮಾತುಕತೆ. ರಾಯಚೂರಿನಲ್ಲಿ ಇದೇ 5ರಂದು ಗೋಕಾಕ್ ಚಳವಳಿಯ 42ರ ಸಂಸ್ಮರಣಾ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಮೊದಲಿಗೆ ಒಂದು ಪ್ರಕಟಣೆ. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ. ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ. ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ದೇಶಭಕ್ತಿ ಗೀತೆಗಳು. ರಮೇಶ್ ಚಂದ್ರ ಹಾಗೂ ಕೆ ಸುರೇಖ ಅವರು ಹಾಡಿರುವಂತಹ ದೊಡ್ಡರಂಗೇಗೌಡ ವಿರಚಿತ ಗೀತೆ ಮೈಸೂರು ರಂಗಾಗೈತು. ತಾಯಿ ನಮೋ ತಾಯಿ ನಮೋ ದೇವಿ ನಮೋ ತಾಯಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ವೃಂದಗಾನದಲ್ಲಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳೆಸಿ ಸಲಹೇ ರಾಜೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳೆಸಿ ಸಲಹೇ ರಾಜೇಶ್ವರಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ಭದ್ರೆ ಕಾವೇರಿಯ ಅಮೃತ ಧಾರೆ ಹರಿಸಿ ಜೋಗ ಗಗನ ಚುಕ್ಕಿಗಳಲ್ಲಿ ಬೆಳಕಿನ ಗಣಿ ತೆರೆಸಿ ತುಂಗಭದ್ರೆ ಕಾವೇರಿಯ ಅಮೃತ ಧಾರೆ ಹರಿಸಿ ಜೋಗ ಗಗನ ಚುಕ್ಕಿಗಳಲ್ಲಿ ಬೆಳಕಿನ ಗಣಿ ತೆರೆಸಿ ಶ್ರೀಗಂಧದ ವನಗಳಿಂದ ಪರಿಮಳಗಳ ಕರೆಸಿ ಶ್ರೀಗಂಧದ ವನಗಳಿಂದ ಪರಿಮಳಗಳ ಕರೆಸಿ ಸಲಗುವೆ ನೀ ಮಕ್ಕಳನ್ನು ಪ್ರೀತಿಯಿಂದ ಹರಸಿ ಸಲಗುವೆ ನೀ ಮಕ್ಕಳನ್ನು ಪ್ರೀತಿಯಿಂದ ಹರಸಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ಕೌಶಲ್ಯಕ್ಕೆ ಬೇಲೂರಿನ ದಿವ್ಯ ಕಲಾಕಮ್ಮಟ ನಿನ್ನ ಭವ್ಯ ಕಲ್ಪನೆಗೆ ಸಾಕ್ಷಿ ಮಹಾಗೊಮ್ಮಟ ಕೌಶಲ್ಯಕ್ಕೆ ಬೇಲೂರಿನ ದಿವ್ಯ ಕಲಾಕಮ್ಮಟ ಪಂಪ ಬಸವನಾರಣಪ್ಪನೇದ ಕಾವ್ಯ ಚಿತ್ರ ಪಂಪ ಬಸವನಾರಣಪ್ಪನೇದ ಕಾವ್ಯ ಚಿತ್ರ ಸಾರುತ್ತಿವೆ ದೇಶಕ್ಕೆ ಹಿರಿಯಳೆಂಬ ಸತ್ಯ ಸಾರುತ್ತಿವೆ ದೇಶಕ್ಕೆ ನೀ ಹಿರಿಯಳೆಂಬ ಸತ್ಯ ಹಿರಿಯಳೆಂಬ ಸತ್ಯ ಹಿರಿಯಳೆಂಬ ಸತ್ಯ ನಮೋ ದೇವಿ ನಮೋ ತಾಯಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳೆಸಿ ಸಲಹೇ ರಾಜೇಶ್ವರಿ ನಮ್ಮ ಭಾಗ್ಯಗಳನ್ನು ಬೆಳೆಸಿ ಸಲಹೇ ರಾಜೇಶ್ವರಿ ನಮೋ ದೇವಿ ನಮೋ ತಾಯಿ ಕನ್ನಡ ಭುವನೇಶ್ವರಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಸಮಯ ಸರಿಯಾಗಿ 7:16 ಕಾರ್ಯಕ್ರಮ ಕೃಷಿ ರಂಗ ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜಾನುವಾರುಗಳಲ್ಲಿ ರಕ್ತಹೀನತೆಯ ಮಹತ್ವ ಈ ಕುರಿತು ಡಾಕ್ಟರ್ ಕಾವೇರಿ ಜಮ್ಗಿ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ಗೌಡ. ನಂತರ ಗೊರವರ ಮಲ್ಲಯ್ಯ ಹಾಗೂ ತಂಡದವರಿಂದ ಗೊರವರ ಪದ, ನಂತರ ವಾಸುದೇವ ಮೂರ್ತಿ ಮತ್ತು ಸಂಗಡಿಗರಿಂದ ಈ ಪದ ಕೇಳಬಹುದು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪಶು ವೈದ್ಯರೊಬ್ಬರನ್ನ ಭೇಟಿ ಮಾಡೋಣ. ಪಶುಪಾಲನೆಯಲ್ಲಿ ರಕ್ತಹೀನತೆಯ ಮಹತ್ವ ಈ ವಿಷಯ ಕುರಿತು ಇವತ್ತು ನಮಗೆ ಅವರು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಾವೇರಿ ಜಮ್ಗಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಕಾವೇರಿ ಅವರು ಹೇಳಿ, ಈಗ ಈ ಒಂದು ಪಶುಪಾಲನೆಯಲ್ಲಿ ರಕ್ತಹೀನತೆಯ ಬಗ್ಗೆ ಮಾಹಿತಿ ಮಾಡಿಕೊಡಿ. ಏನು ರಕ್ತಹೀನತೆ, ಯಾಕೆ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ಇದರಿಂದ ಏನ್ ಸಮಸ್ಯೆ ಉಂಟಾಗುತ್ತೆ? ಖಂಡಿತವಾಗ್ಲೂ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಹೊರ ಪರೋಪಜೀವಿಗಳಾದ ಹೇನು, ಉಣ್ಣೆ, ಚಿಕ್ಕಡಗಳು ಅಂತ ಏನ್ ಕರಿತೀವಿ, ಇವೆಲ್ಲವುಗಳು ಕೂಡ ರಕ್ತವನ್ನು ಹೀರುವುದರಿಂದ ಜಾನುವಾರುಗಳಿಂದ ರಕ್ತಹೀನತೆ ಉಂಟಾಗುತ್ತದೆ. ಈ ಜಂತು ಹುಳುಗಳು ಸಹ ರಕ್ತಹೀನತೆ ಉಂಟು ಮಾಡುತ್ತವೆ. ಜಾನುವಾರುಗಳು ಹೆರಿಗೆ ಸಮಯದಲ್ಲಿ ಮೈ ಹೊರಗೆ ಬಿದ್ದಾಗ ರಕ್ತ ಮೂತ್ರ, ಗಾಯಗಳು, ಶಸ್ತ್ರಚಿಕಿತ್ಸೆ ಹಾಗೂ ಜಾನುವಾರು ರೋಗಗಳಾದ ರಕ್ತಪಿಂಜರಿ, ದನಗಳ ಮಲೇರಿಯಾ, ಈ ಎಲ್ಲ ರೋಗಗಳು ಸೇರಿದಂತೆ ಹಲವಾರು ರೋಗಗಳಿಂದ ಸಹ ರಕ್ತಹೀನತೆ ಉಂಟಾಗುತ್ತದೆ. ಅಪೌಷ್ಟಿಕತೆ, ಖನಿಜ ಮಿಶ್ರಣಗಳ ಕೊರತೆ, ಈ ಮಿನರಲ್ ಮಿಕ್ಸರ್ಗಳನ್ನು ನೀವು ಆಹಾರದಲ್ಲಿ ಕೊಡದೇ ಇದ್ದರೆ, ಮತ್ತು ಬರಗಾಲ, ಮೇವಿನ ಕೊರತೆ ಹಾಗೂ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆಯಿಂದಾಗಿ ಸಹ ರಕ್ತಹೀನತೆ ಉಂಟಾಗುತ್ತದೆ. ಡಾಕ್ಟರ್ ಕಾವೇರಿ ಅವರೇ, ಈ ಜಾನುವಾರುಗಳಲ್ಲಿ ರಕ್ತಹೀನತೆ ಉಂಟಾಗಲು ಏನ್ ಕಾರಣ? ಬಾಯಿಂದ ಉಸಿರಾಡುವುದು, ಈ ಬಡಕಲು ದೇಹ, ಬಿಳಿಯಾದ ಕಣ್ಣುಗಳು, ಅಷ್ಟಾಗಿ ಕೆಂಪಾಗಿ ಇರದೇ ಇರುವ ಕಣ್ಣುಗಳು, ಮತ್ತು ಕುತ್ತಿಗೆ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಬಡಿದುಕೊಳ್ಳುವ ನರ, ಕಡಿಮೆ ಮೇವು ತಿನ್ನುವುದು, ಹಾಲಿನ ಇಳುವರಿ ಇದ್ದಕ್ಕಿದ್ದಂತೆ ಕಡಿಮೆಯಾಗುವುದು, ಬೆದೆಗೆ ಬಾರದಿರುವುದು, ಎತ್ತುಗಳಲ್ಲಿ ಅವುಗಳು ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆಯಾಗುವುದು, ಮತ್ತು ಹಸು ಮತ್ತು ಎಮ್ಮೆ ಕಡಿಮೆಯಾದ ಹಾಲಿನ ಉತ್ಪಾದನೆ, ಕರು ಹಾಗೂ ಕುರಿ ಆಡುಗಳಲ್ಲಿ ಬಡಕಲು ದೇಹ, ಒರಟಾದ ಚರ್ಮ, ಈ ಎಲ್ಲಗಳು ಕೂಡ ರಕ್ತಹೀನತೆಯ ಪ್ರಮುಖ ಲಕ್ಷಣಗಳು ಮತ್ತೆ ಕಾರಣ ಕೂಡ. ಹೌದು. ಈ ರಕ್ತಹೀನತೆಯಿಂದ ರೈತರಿಗೆ ಏನ್ ನಷ್ಟ ಉಂಟಾಗಬಹುದು ಡಾಕ್ಟರ್ ಕಾವೇರಿ ಅವರೇ? ರಕ್ತಹೀನತೆಯಿಂದಾಗಿ ಪ್ರತಿ ವರ್ಷ ನೂರಾರು ಜಾನುವಾರುಗಳು ಮರಣ ಹೊಂದುತ್ತವೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹೊರ ಪರೋಪಜೀವಿಗಳಾದ ಹೇನು, ಉಣ್ಣೆ, ಚಿಕ್ಕಡಗಳು, ಇವೆಲ್ಲವೂ ರಕ್ತ ಹೀರುವುದರಿಂದ ಜಾನುವಾರುಗಳಿಂದ ರಕ್ತಹೀನತೆ ಉಂಟಾಗುತ್ತದೆ. ಈ ರಕ್ತಹೀನತೆಯಿಂದಾಗಿ ಜಾನುವಾರುಗಳ ಆರೋಗ್ಯ, ಈ ಸಂಬಂಧಿತ ತೊಂದರೆಗಳು ಉಂಟಾಗುತ್ತವೆ. ಜಾನುವಾರುಗಳ ಉತ್ಪಾದನಾ ಹಾಗೂ ಕೆಲಸ ಮಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಈ ಸಾಮರ್ಥ್ಯ ಕಡಿಮೆಯಾದರೆ ರೈತರಿಗೆ ನಷ್ಟ. ಇದರಿಂದಾಗಿ ರೈತರು ಪಶುಪಾಲನೆಯಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ. ಆದ್ದರಿಂದ ರಕ್ತಹೀನತೆ ರೋಗವು ಪಶುಪಾಲನೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ಈ ಒಂದು ಕುಕ್ಕುಟಗಳಲ್ಲಿ ರಕ್ತಹೀನತೆಯಿಂದ ಉಂಟಾಗುವ ಯಾವುದಾದ್ರೂ ಪರಿಣಾಮ ಇದ್ರೆ ಹೇಳಿ. ಖಂಡಿತವಾಗ್ಲೂ, ಈ ಮರಿಗಳು ಅನಿಯಮಿತ ಮರಣ ಮತ್ತು ದೇಹದ ತೂಕ ಹೆಚ್ಚಾಗದಿರುವುದು, ಬಡಕಲು ದೇಹ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಹೆಚ್ಚಿನ ಪ್ರಮಾಣದಲ್ಲಿ ಕುಕ್ಕುಟಗಳ ಮರಣ, ಇವೆಲ್ಲವೂ ಸೇರಿದಂತೆ ಹಲವಾರು ಆರೋಗ್ಯ ಸಂಬಂಧಿತ ತೊಂದರೆಗಳು ಕಂಡುಬರುತ್ತವೆ. ಪೌಲ್ಟ್ರಿ, ಇದರಲ್ಲಿ ಪೌಲ್ಟ್ರಿ ಅಂದ ತಕ್ಷಣ ಕೇವಲ ಕೋಳಿ ಮರಿ ಅಷ್ಟೇನಾ, ಮತ್ತೆ ಉಳಿದೀಗ ಕೆಲವೊಂದು ಕಾಡಲ್ಲಿ ಸಿಗುವಂತ ಪಕ್ಷಿಗಳನ್ನು ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಸಾಕಕ ಪ್ರಾರಂಭ ಮಾಡಿದ್ದಾರೆ. ಹೌದು, ಕೆಲವೊಂದು ಪಕ್ಷಿಗಳಿದ್ದಾವೆ. ಹೌದು, ತುಂಬಾ ಸರಿಯಾಗಿ ಹೇಳಿದ್ರೆ, ಕುಕ್ಕುಟ ಅಂದ್ರೆ ಬರೀ ಪೌಲ್ಟ್ರಿ ಮಾತ್ರ ಅಲ್ಲ, ಇದರಲ್ಲಿ ಟರ್ಕಿ ಮತ್ತೆ ಕ್ವೇಲ್, ಜಾಪನೀಸ್ ಕ್ವೇಲ್ ಅಂತ ಚಿಕ್ಕ ಚಿಕ್ಕ ಒಂದು ಮರಿಗಳು ನೀವು ನೋಡಿರಬಹುದು. ಎಮುನು ಬರುತ್ತಾ? ಇಲ್ಲ, ಎಮು ಬರಲ್ಲ. ಟರ್ಕಿ, ಡಕ್ಗಳು, ಈ ಕ್ವೇಲ್ಗಳು, ಇವೆಲ್ಲವೂ ಕೂಡ ಕುಕ್ಕುಟಗಳಲ್ಲೇ ಇನ್ಕ್ಲೂಡ್ ಆಗುತ್ತೆ. ಡಾಕ್ಟರ್ ಕಾವೇರಿ ಅವರೇ, ಈಗ ಕುರಿ ಹಾಗೂ ಆಡುಗಳಲ್ಲಿ ರಕ್ತಹೀನತೆಯಿಂದ ಉಂಟಾಗುವ ಪರಿಣಾಮ ಯಾವ್ಯಾವು? ಈ ಕುರಿ ಮತ್ತು ಆಡುಗಳಲ್ಲಿ ಅತಿಯಾದ ಜಂತು ಹುಳುಗಳ ಬಾಧೆ, ಹೇನು, ಉಣ್ಣೆ, ಚಿಕ್ಕಡಗಳು ರಕ್ತ ಹೀರುವುದರಿಂದಾಗಿ ರಕ್ತಹೀನತೆ ಉಂಟಾಗಿ ಮರಣದ ಪ್ರಮಾಣ ಅಧಿಕವಾಗುತ್ತದೆ. ಮರಿಗಳು ಕೇವಲ ಹಾಲಿನ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ತಿಂಗಳಷ್ಟು ವಯಸ್ಸಿನವರೆಗೂ ಈ ಕುರಿ ಮರಿಗಳಾಗಿರಲಿ ಆಡು ಮರಿಗಳಾಗಿರಲಿ ಹಾಲಿನ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ಹಾಲಿನಲ್ಲಿ ಕಬ್ಬಿಣದ ಅಂಶವು ಅತಿ ಕಡಿಮೆ ಇರುವುದರಿಂದಾಗಿ ರಕ್ತಹೀನತೆಯಿಂದ ಮರಣ ಹೊಂದುತ್ತವೆ. ಈ ಅತಿಯಾಗಿ ರಕ್ತಹೀನತೆ ಹೊಂದಿರುವ ಕುರಿ ಮತ್ತು ಆಡುಗಳು ಚಿಕಿತ್ಸೆಗೆ ಕೂಡ ಸ್ಪಂದಿಸದೆ ಬಹುಬೇಗ ಮರಣ ಹೊಂದುವುದರಿಂದಾಗಿ ರೈತರು ಹಾನಿಯನ್ನು ಅನುಭವಿಸುತ್ತಾರೆ. ಮತ್ತೆ ಈ ಒಂದು ಕುರಿ ಆಡುಗಳಲ್ಲಿ ರಕ್ತಹೀನತೆ ತಡೆಗಟ್ಟುವ ಕ್ರಮ ಯಾವ್ಯಾವುದು ಡಾಕ್ಟರ್ ಕಾವೇರಿಯವರೇ? ಕಾಲಕಾಲಕ್ಕೆ ಜಾನುವಾರುಗಳಿಗೆ ಪಶುವೈದ್ಯರ ಸಲಹೆಯಂತೆ ಜಂತುನಾಶಕ ಔಷಧಿ ಕುಡಿಸಬೇಕು, ಹಾಗೂ ಹೊರ ಪರೋಪಜೀವಿಗಳು ಈ ಏನು ಎಲ್ಲ ಏನು ಇವೆಯೋ ಈ ಜೀವಿಗಳ ನಿಯಂತ್ರಣ ಮಾಡಬೇಕು. ಸಾಯಂಕಾಲ ಅವಧಿಯಲ್ಲಿ ಸೊಳ್ಳೆಗಳು ಹಾಗೂ ಇತರೆ ಕೀಟಗಳು ಕಚ್ಚದಂತೆ ಸೊಳ್ಳೆ ಪರದೆಗಳನ್ನು ಬಳಸಬೇಕು, ಅಥವಾ ಬೇವಿನ ಎಲೆಗಳನ್ನು ಕೂಡ ನೀವು ಸುಡುವುದರಿಂದ ಈ ಸೊಳ್ಳೆಗಳು ಮತ್ತು ಇತರ ಕೀಟಗಳು ಕಚ್ಚುವುದಿಲ್ಲ. ಇತರ ಕೀಟ ಅಂದ್ರೆ ಯಾವ್ಯಾವ ಕೀಟಗಳು? ಟಿಕ್ಸ್ ಅಂತ ಕರಿತೀವಿ ನಾವು ಉಣ್ಣೆಗಳು, ಅದು ಕೂಡ ಕಚ್ಚುವುದಿಲ್ಲ. ಹಾಗಾಗಿ ಅದರ ಜೊತೆಗೆ ಜೇನ್ನೊಣ ಅಥವಾ ಕಾಡು ಸೊಳ್ಳೆ, ಕಾಡು ಜೇನು ಅಂತ ದೊಡ್ಡದಿರ್ತಾವ. ಹೌದು, ಅವು ಕಚ್ಚಿದಲ್ಲ ಅಂದ್ರೆ ಒಂದು ಹೋಲೆ ಬಂದ್ಬಿಡ್ತದೆ, ರಕ್ತ ಬಾಳ ಬರುತ್ತೆ, ಮತ್ತೆ ಪ್ರಾಣಿಗಳು ಒದ್ದಾಡ್ತವೆ, ಅದು ಬರದೇ ಅದು ಗುಯಿ ಅಂತ ಸೌಂಡ್ ಮಾಡ್ಕೊಂಡ್ಬರ್ತದೆ ಮತ್ತೆ ಕಚ್ಚುತ್ತೆ. ಹೌದು, ಹಾಗಾಗಿ ಆ ಎಲ್ಲ ದೊಡ್ಡ ಕೀಟಗಳು ಮತ್ತು ಸಾಮಾನ್ಯವಾಗಿ ಕಂಡು ಬರುವಂತಹ ಸೊಳ್ಳೆಗಳು ಈ ಬೇವಿನ ಎಲೆಗಳನ್ನು ಈಗ ನೀವು ಡೈರೆಕ್ಟ್ ಆಗಿ ಕೂಡ ಅದನ್ನು ಸುಡಬಹುದು, ಅಥವಾ ಸ್ವಲ್ಪ ಕಟ್ಟಿಗೆ ಮೇಲೆ ಅಥವಾ ಕೆಂಡದ ಮೇಲೆ ಕೂಡ ಬೇವಿನ ಎಲೆಗಳನ್ನು ಹಾಕುವುದರಿಂದ ಕೂಡ ಅದು ಸೊಳ್ಳೆ ನಿರೋಧಿಯಾಗಿ ಒಂದು ಕಾರ್ಯವನ್ನು ಮಾಡುತ್ತದೆ. ಜಾನುವಾರುಗಳಿಗೆ ಸಮಯಕ್ಕೆ ಸರಿಯಾಗಿ ನಿಯಮಿತವಾಗಿ ಖನಿಜ ಮಿಶ್ರಣ, ಲವಣಗಳು ಮತ್ತು ಮಿನರಲ್ ಮಿಕ್ಸ್ಚರ್ ಅಂತ ಏನ್ ಕರಿತೇವೆ ಆ ಪುಡಿಯನ್ನು ತಿನ್ನಿಸಬೇಕು. ಸರಿಯಾದ ಸಮಯಕ್ಕೆ ನೀರು ಹಾಗೂ ಮೇವನ್ನು ನೀಡಬೇಕು. ಬರಗಾಲವಿದ್ದರೂ ಕೂಡ ಈ ಒಂದು ಈ ಸರ್ಕಾರದಿಂದ ಸಿಗುವ ಖನಿಜ ಮಿಶ್ರಣ ಏನಿದೆ ಅದನ್ನು ಕೊಡುವುದರಿಂದ ಈ ಮುನ್ನೆಚ್ಚರಿಕಾ ಕ್ರಮವಾಗಿ ರಕ್ತಹೀನತೆಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಡಾಕ್ಟರ್ ಕಾವೇರಿಯವರೇ, ಈಗ ಈ ಒಂದು ಕುರಿ ಆಡುಗಳಲ್ಲಿ ರಕ್ತಹೀನತೆಗೆ ಯಾವ ಚಿಕಿತ್ಸೆ ಕೊಡಬೇಕಾಗುತ್ತೆ, ಎಲ್ಲಿ ಹೋಗಬೇಕಾಗುತ್ತೆ, ಮನೆಯಲ್ಲೇ ಕೊಡಬಹುದಾ, ಹೇಳಿ ಹೇಗೆ ಅಂತ? ಮನೆಯಲ್ಲಿ ಇದನ್ನು ನಾವು ಚಿಕಿತ್ಸೆ ಕೊಡಲು ಸ್ವಲ್ಪ ತೊಂದರೆ ಆಗುತ್ತದೆ ಅಥವಾ ಆಗುವುದಿಲ್ಲ. ಮೊದಲು ರಕ್ತಹೀನತೆಗೆ ಕಾರಣ ಏನು ಎಂಬುದನ್ನು ಹುಡುಕಬೇಕಾಗುತ್ತದೆ. ಆ ಕಾರಣದ ಪ್ರಕಾರ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕು. ಆನಂತರ ರಕ್ತಹೀನತೆಗೆ ಚಿಕಿತ್ಸೆಯನ್ನು ಮನುಷ್ಯರಂತೆ ಜಾನುವಾರುಗಳಲ್ಲಿ ಕೂಡ ರಕ್ತವರ್ಧಕ ಔಷಧಿ ಹಾಗೂ ಮಾತ್ರೆಗಳನ್ನು ನೀಡುತ್ತಾರೆ. ಈಗ ಮನೆಮದ್ದಾಗಿ ಬೆಲ್ಲವನ್ನು ಕೂಡ ಪ್ರತಿದಿನ ಒಂದು 250, ಈಗ ದೊಡ್ಡ ಪ್ರಾಣಿಗಳಲ್ಲಾದರೆ ಹಸುಗಳು ಅಥವಾ ಎತ್ತುಗಳಲ್ಲಾದರೆ 250-300 ಗ್ರಾಮಷ್ಟು ಬೆಲ್ಲವನ್ನು ಪ್ರತಿದಿನ ತಿನ್ನಿಸಬಹುದು, ಅಥವಾ ಕುರಿ ಮತ್ತು ಆಡುಗಳಲ್ಲಾದರೆ 50-100 ಗ್ರಾಮಗಳಷ್ಟು ಬೆಲ್ಲವನ್ನು ತಿನ್ನಿಸುವುದರಿಂದ ಕೂಡ ರಕ್ತವರ್ಧಕವಾಗಿ ಇದು ಕೆಲಸವನ್ನು ಮಾಡುತ್ತದೆ. ಮತ್ತು ಪಶುವೈದ್ಯರು ಈ ಔಷಧಿ ಮತ್ತು ಮಾತ್ರೆಗಳನ್ನು ಕೂಡ ನೀಡುತ್ತಾರೆ. ರಕ್ತವರ್ಧಕ ಇಂಜೆಕ್ಷನ್ಗಳು ಸಹ ಬಳಸಲಾಗುತ್ತದೆ. ಮನುಷ್ಯರಂತೆ ಜಾನುವಾರುಗಳಲ್ಲಿ ಕೂಡ ರಕ್ತದ ವರ್ಗಾವಣೆ ಅಂತ ಏನ್ ಕರಿತೇವೆ ಅದನ್ನು ಮಾಡಲಾಗುತ್ತದೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಏನು ಮನುಷ್ಯರಲ್ಲಿ ಮಾಡ್ತಾರೆ ಅದನ್ನ ಜಾನುವಾರುಗಳಲ್ಲಿ ಕೂಡ ಮಾಡಲಾಗುತ್ತದೆ. ರಕ್ತದ ಬ್ಯಾಂಕ್ಗಳು ಇನ್ನೂ ಆರಂಭವಾಗದ ಕಾರಣ ರಕ್ತದ ವರ್ಗಾವಣೆ ಇನ್ನೂ ಪ್ರಾಯೋಗಿಕ ಹಂತದಲ್ಲಿದೆ. ತುರ್ತು ಸಂದರ್ಭದಲ್ಲಿ ನುರಿತ ಪಶುವೈದ್ಯರಿಂದ ರಕ್ತ ವರ್ಗಾವಣೆಯನ್ನು ಸಾಧ್ಯವಾಗುತ್ತದೆ. ಡಾಕ್ಟರ್ ಕಾವೇರಿಯವರೇ, ಹಂದಿಗಳ ಪಾಲನೆಯಲ್ಲಿ ರಕ್ತಹೀನತೆಯ ಲಕ್ಷಣಗಳು ಯಾವ್ಯಾವು? ಇತರೆ ಜಾನುವಾರುಗಳಿಗೆ ಹೋಲಿಸಿದರೆ ಹಂದಿ ಮರಿಗಳು ರಕ್ತಹೀನತೆಯಿಂದ ಹೆಚ್ಚಾಗಿ ತೊಂದರೆಗೆ ಒಳಗಾಗುತ್ತದೆ. ಯಾಕೆಂದರೆ ಈ ಹಂದಿಯ ಹಾಲಿನಲ್ಲಿ ಕಬ್ಬಿಣದ ಅಂಶ ಕಡಿಮೆಯಾಗಿದ್ದು ಬೆಳೆಯುತ್ತಿರುವ ದೇಹಕ್ಕೆ ಕಬ್ಬಿಣದ ಅಂಶದ ಕೊರತೆ ಉಂಟಾಗಿ ಹಂದಿಯ ಮರಿಗಳು ರಕ್ತಹೀನತೆಯಿಂದ ಬಳಲುತ್ತವೆ. ಈ ಹಂದಿಯ ಹಾಲೇನಿದೆ ಅದು ಆ ಹಂದಿಯ ಮರಿಗಳು ಬೆಳೆಯುವ ಒಂದು ನಿಟ್ಟಿನಲ್ಲಿ ತುಂಬಾ ಬೇಗ ಗ್ರೋತ್ ಆಗುತ್ತದೆ. ಈಗ ನೀವು ನೋಡಬಹುದು ಹಂದಿಯ ಮರಿಗಳು ಒಂದೇ ವಾರದಲ್ಲಿ ಆ ಹುಟ್ಟಿರುವ ಒಂದು ದೇಹದ ತೂಕ ಏನಿದೆ ಅದರ 1/3 ರೀಚ್ ಆಗುತ್ತದೆ. ಹಾಗಾಗಿ ಅತಿ ಹೆಚ್ಚು ಕಡಿಮೆ ಕಬ್ಬಿಣ ಅಂಶ ಇರುವ ಹಾಲಿನಿಂದ ಅದಕ್ಕೆ ರಕ್ತಹೀನತೆ ಉಂಟಾಗುತ್ತದೆ. ದೇಹದ ಉಷ್ಣಾಂಶ ಕಡಿಮೆಯಾಗುವುದು, ಅತಿಯಾಗಿ ಸುಸ್ತಾಗುವುದು, ಕುಂಠಿತಗೊಂಡ ಬೆಳವಣಿಗೆ, ಅಷ್ಟಾಗಿ ಎಷ್ಟು ಬೆಳವಣಿಗೆ ಆಗಬೇಕಾಗಿತ್ತು ಸಮಯಕ್ಕೆ ಸರಿಯಾಗಿ ಅಷ್ಟೊಂದು ಬೆಳವಣಿಗೆ ಆಗಿರುವುದಿಲ್ಲ, ಇದ್ದಕ್ಕಿದ್ದಂತೆ ಮರಣ ಹೊಂದುವುದು, ಕಡಿಮೆಯಾದ ದೇಹದ ತೂಕ, ಇವೆಲ್ಲವೂ ಸೇರಿದಂತೆ ಹಲವಾರು ಲಕ್ಷಣಗಳು ಬೆಳೆಯುತ್ತಿರುವ ಹಂದಿ ಮರಿಗಳಲ್ಲಿ ರಕ್ತಹೀನತೆಯಿಂದ ಕಾಣಸಿಗುತ್ತದೆ. ಸಾಮಾನ್ಯವಾಗಿ ಈ ಹಂದಿಗಳ ಪಾಲನೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರ್ತಾರಲ್ಲ, ಅವರಿಗೆ ಈ ಬಗ್ಗೆ ಕಾಳಜಿ ವಹಿಸೋದು ಸೂಕ್ತ ಅನ್ಸ್ತದೆ? ಅತ್ಯಂತ ಸೂಕ್ತ. ಈ ಹಂದಿಗಳ ಪಾಲನೆಯಲ್ಲಿ ಕಾಲಕಾಲಕ್ಕೆ ಜಾನುವಾರುಗಳಿಗೆ ಪಶುವೈದ್ಯರ ಸಲಹೆಯಂತೆ ಜಂತುನಾಶಕ ಔಷಧಿ ಮತ್ತು ಹೊರಪರೋಪಜೀವಿಗಳ ನಿಯಂತ್ರಣ ಮಾಡಬೇಕು. ಗರ್ಭಿಣಿ ಹಂದಿಗಳಿಗೆ ನಿಯಮಿತವಾಗಿ ಕಬ್ಬಿಣಾಂಶದ ಹೊಂದಿರುವ ಮಾತ್ರೆ ಇಂಜೆಕ್ಷನ್ ನೀಡುವುದು ಅತಿ ಅವಶ್ಯ. ಹಂದಿಯ ಕೆಚ್ಚಿಲಿಗೆ ಫೆರಸ್ ಸಲ್ಫೇಟ್ ಅಂತ ಒಂದು ಪೌಡರ್ ಸಿಗುತ್ತದೆ. ಆ ಫೆರಸ್ ಸಲ್ಫೇಟ್ ಪುಡಿಯ ಮಿಶ್ರಣವನ್ನು ಹಚ್ಚಿರುವುದರಿಂದ ಮರಿಗಳು ಹಾಲು ಕುಡಿಯುವಾಗ ನಿಯಮಿತವಾಗಿ ಕಬ್ಬಿಣಾಂಶ ಹೊಂದಿರುವ ಖನಿಜ ಮಿಶ್ರಣ ಪುಡಿ ತಿನ್ನಿಸಬೇಕು. ಹಾಗೂ ಅತಿಯಾದ ರಕ್ತಹೀನತೆ ಕಂಡುಬಂದ ಸಂದರ್ಭದಲ್ಲಿ ಪಶುವೈದ್ಯರಿಂದ ರಕ್ತವರ್ಧಕ ಇಂಜೆಕ್ಷನ್ ಹಾಗೂ ರಕ್ತದ ವರ್ಗಾವಣೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು. ಈಗ ಹಂದಿಗಳಲ್ಲಿ ರಕ್ತಹೀನತೆ ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಕಾವೇರಿ ಅವರೇ. ಹಂದಿಗಳಲ್ಲಿ ಕೂಡ ಇತರೆ ಪ್ರಾಣಿಗಳಂತೆ ನಿಯಮಿತವಾಗಿ ಐರನ್ ಡೆಕ್ಸ್ಟ್ರಾನ್ ಅಥವಾ ಐರನ್ ಇಂಜೆಕ್ಷನ್ ಅಂತ ಏನ್ ಕರಿತೇವೆ, ಆ ಇಂಜೆಕ್ಷನ್ ಅನ್ನು ಪ್ರತಿ ವಾರಕ್ಕೆ ಒಂದು ಸಲದಂತೆ 4-6 ವಾರಗಳವರೆಗೆ ಕೊಡಬೇಕಾಗುತ್ತದೆ. ಯಾಕೆಂದರೆ ಬೆಳವಣಿಗೆ ಅತ್ಯಂತ ಹೆಚ್ಚಾಗಿರುವುದರಿಂದ ಕಬ್ಬಿಣಾಂಶದ ಕೊರತೆ ಉಂಟಾಗುತ್ತದೆ. ಹಾಗಾಗಿ ಇಂಜೆಕ್ಷನ್ ಕೊಡಬೇಕು, ಅದರ ಜೊತೆಗೆ ಖನಿಜಾಂಶ ಮತ್ತು ಕಬ್ಬಿಣಾಂಶದ ಮಾತ್ರೆಗಳನ್ನು ಕೂಡ ಕೊಡಬೇಕು. ಆದರೆ ಇವೆಲ್ಲವೂ ಕೂಡ ಕೊಟ್ಟು ಇನ್ನೂ ಕಂಡೀಷನ್ ತುಂಬಾ ಗಂಭೀರವಾಗಿದ್ದರೆ ರಕ್ತದ ವರ್ಗಾವಣೆ ಅತಿ ಅವಶ್ಯ. ಡಾಕ್ಟರ್ ಕಾವೇರಿ ಅವರೇ, ಇವತ್ತು ನಮಗೆ ಈ ಒಂದು ಪಶುಪಾಲನೆಯಲ್ಲಿ ರಕ್ತಹೀನತೆಯ ಮಹತ್ವ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಅದು ಆಕಳು, ಎಮ್ಮೆ, ಕುರಿ, ಆಡು ಮತ್ತೆ ಹಂದಿಗಳಲ್ಲಿ ಈ ಒಂದು ರಕ್ತಹೀನತೆಯ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಟ್ರಿ. ಏನೇನು ಗಮನಿಸಬೇಕಾಗುತ್ತೆ ಈ ಒಂದು ರಕ್ತಹೀನತೆಯಲ್ಲಿ ಡಾಕ್ಟರ್ ಕಾವೇರಿ ಅವರೇ? ರಕ್ತಹೀನತೆ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಇದು ಯಾವುದೇ ತರದ ಮುನ್ಸೂಚನೆಯನ್ನು ಕೂಡ ಕೊಡುವುದಿಲ್ಲ. ಆದರೆ ನೀವು ತುಂಬಾ ಹತ್ತಿರದಿಂದ ಪ್ರಾಣಿಗಳನ್ನ ನೋಡಬೇಕಾಗ್ತದೆ. ಪ್ರಾಣಿಗಳು ಬಾಯಿ ಮುಚ್ಚಿ ಉಸಿರಾಡುವುದರ ಬದಲು ಬಾಯಿ ತೆಗೆದು ಉಸಿರಾಡುವುದನ್ನ ನೀವು ನೋಡ್ತೀರಾ ಈ ಒಂದು ರೋಗದಲ್ಲಿ. ಮತ್ತು ಒಳಗಿರುವ ಮೂಳೆಗಳು ಮೇಲೆಯೇ ಕಾಣಸಿಗುತ್ತವೆ, ಚರ್ಮದಿಂದ ಮೂಳೆಗಳನ್ನು ಕೂಡ ಕಾಣಲು ಶುರುವಾಗುತ್ತದೆ. ಕಣ್ಣುಗಳು ಕೂಡ ಬಿಳಿಯಾಗುತ್ತದೆ ಮತ್ತು ಹಲ್ಲಿನ ಕೆಳಗಡೆ ಒಸಡುಗಳು ಅಂತ ಏನ್ ಕರಿತೀವಿ, ಒಸಡುಗಳಾಗ್ಲಿ, ನಾಲಿಗೆ ಆಗ್ಲಿ, ಕಣ್ಣಿನ ಒಂದು ಪದರ ಆಗಲಿ, ಇವೆಲ್ಲವೂ ಕೆಂಪು ಅಥವಾ ಒಂದು ಉಳ್ಳಾಗಡ್ಡಿ ಅಂತ ಅಥವಾ ಈ ಆನಿಯನ್ ಪಿಂಕ್ ಅಂತ ಏನ್ ಕರಿತೀವಿ ಆ ಒಂದು ಕಲರ್ ಇಂದ ಬಿಳಿಯಾಗಿ ಕಾಣುತ್ತದೆ. ಮತ್ತು ಒಂದು ಕುತ್ತಿಗೆಯ ಭಾಗದಲ್ಲಿ ಬಡಿದುಕೊಳ್ಳುವ ನರನಾಡಿ ಏನಿದೆ ಅದು ಜೋರಾಗಿ ಕಾಣಿಸಿಕೊಳ್ಳುವಂತೆ ಬಡಿದುಕೊಳ್ಳಲು ಶುರು ಮಾಡುತ್ತದೆ. ಊಟ ಬಿಟ್ಟು ಬಿಡುತ್ತದೆ, ಅತಿಯಾಗಿ ಕಡಿಮೆ ಮೇವು ತಿನ್ನುವುದು ಮತ್ತು ಹಾಲು ಕೊಡುವ ಹಸುಗಳು ಹಾಲಿನ ಇಳುವರಿ ಕಡಿಮೆಯಾಗಿ ಬಿಡುತ್ತದೆ, ಬೆದೆಗೆ ಬಾರುವುದಿಲ್ಲ, ಎತ್ತುಗಳು ಕೆಲಸ ಮಾಡುವ ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ, ಅತಿ ಬೇಗನೆ ಅವುಗಳಿಗೆ ಸುಸ್ತಾಗಲು ಶುರು ಮಾಡುತ್ತದೆ. ಇವೆಲ್ಲವುಗಳು ಕೂಡ ಕಂಡು ಬಂದಲ್ಲಿ ಅಷ್ಟೇ ಅಲ್ಲ, ಈ ಕುರಿ ಮತ್ತು ಆಡುಗಳಲ್ಲಿ ಒರಟಾದ ಚರ್ಮ ಉಂಟಾಗುತ್ತದೆ, ಇವೆಲ್ಲವುಗಳು ಕೂಡ ರಕ್ತಹೀನತೆಯ ಒಂದು ಸಿವಿಯಾರಿಟಿ ಅಂತ ಏನ್ ಕರಿತೇವೆ ಅದನ್ನ ತಿಳಿಸಿಕೊಡ್ತವೆ ಮತ್ತು ಪ್ರಮುಖ ಲಕ್ಷಣಗಳಾಗಿವೆ. ಇವೆಲ್ಲವುಗಳು ಕಂಡು ಬಂದಲ್ಲಿ ಕೂಡಲೇ ಮನೆ ಮದ್ದಾಗಿರುವಂತಹ ಬೆಲ್ಲ ತಿನ್ನಿಸುವುದಾಗಿರಬಹುದು ಅಥವಾ ಪಶುವೈದ್ಯರಿಂದ ಇಂಜೆಕ್ಷನ್ ಮಾತ್ರೆಗಳನ್ನು ಕೊಡಿಸುವುದಾಗಿರುವುದು ಶುರು ಮಾಡಬೇಕು. ಈ ರಕ್ತಹೀನತೆನ ಯಾವುದೇ ಕಾರಣಕ್ಕೂ ಇದು ನಿರ್ಲಕ್ಷ್ಯ ಮಾಡಂಗಿಲ್ಲ, ಇದನ್ನು ತಡೆಗಟ್ಟಬಹುದು. ತಡೆಗಟ್ಟಲು ಸಾಧ್ಯವಿದೆ. ಹಂದಿಗಳಲ್ಲಾದರೆ ಈ ರೋಗ ಬಾರುವ ಮುನ್ನವೇ ಇಂಜೆಕ್ಷನ್ ಮತ್ತು ಮಾತ್ರೆಗಳನ್ನ ಶುರು ಮಾಡಬೇಕು. ಬೇರೆ ಪ್ರಾಣಿಗಳಲ್ಲಿ ಈ ನಾನು ಹೇಳಿರುವ ಲಕ್ಷಣಗಳಲ್ಲಿ ಯಾವುದೇ ಲಕ್ಷಣಗಳು ಕಂಡು ಬಂದರೂ ನೀವು ದಿಢೀರನೆ ಈ ಚಿಕಿತ್ಸೆಯನ್ನು ಆರಂಭ ಮಾಡುವುದರಿಂದ ಮರಣ ಹೊಂದುವುದರಿಂದ ತಪ್ಪಿಸಬಹುದಾಗಿದೆ. ತುಂಬಾ ಸಂತೋಷ ಡಾಕ್ಟರ್ ಕಾವೇರಿ ಅವರೇ. ಕೆಲವೊಬ್ಬರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ರಕ್ತಹೀನತೆ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಖಂಡಿತವಾಗ್ಲೂ ಹೇಳಿ. 900-944-844-21-04-04. ಕೇಳಿದ್ರಲ್ಲ ರೈತ ಬಾಂಧವರೇ, ರಕ್ತಹೀನತೆಯ ಮಹತ್ವ ಮತ್ತೆ ಅದರಿಂದ ಹೊರಗೆ ಬರೋದು ಹೇಗೆ, ರಕ್ತಹೀನತೆಯಿಂದ ಏನು ನಷ್ಟ ಉಂಟಾಗುತ್ತೆ, ಈ ಎಲ್ಲ ಕುರಿತು ಡಾಕ್ಟರ್ ಕಾವೇರಿ ಜಂಗಿಯವರು ಉತ್ತಮ ಮಾಹಿತಿಯನ್ನ ನೀಡಿದ್ದಾರೆ. ಡಾಕ್ಟರ್ ಕಾವೇರಿ ಅವರೇ, ಆಕಾಶವಾಣಿ ಬಂದು ಈ ಒಂದು ಮಾಹಿತಿ ನೀಡಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜಾನುವಾರುಗಳಲ್ಲಿ ರಕ್ತಹೀನತೆ ಮಹತ್ವ ಈ ಕುರಿತು ಡಾಕ್ಟರ್ ಕಾವೇರಿ ಜಂಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇನ್ನು ಮುಂದೆ

ಸಮಯ 7:35. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಳವಣಿಗೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿಗಳ ಇಂಟರ್ನ್ಶಿಪ್ ಸ್ಕೀಂ ಪ್ರಾಯೋಗಿಕ ಯೋಜನೆಗೆ ಸರ್ಕಾರದಿಂದ ಚಾಲನೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆ ಶ್ರೀಲಂಕಾಗೆ ಅಧಿಕೃತ ಭೇಟಿ. ದುಬೈನಲ್ಲಿ ಮಹಿಳಾ ವಿಶ್ವಕಪ್ ಟೂರ್ನಿ, ಪಾಕಿಸ್ತಾನ ಶ್ರೀಲಂಕಾ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಚಾರಿತ್ರ್ಯ ಹಾಗೂ ದುಡಿಮೆಯ ನೀತಿಗಳಲ್ಲಿ ಬಲಿಷ್ಠ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. 2 ದಿನಗಳ ರಾಜಸ್ಥಾನ ಭೇಟಿಯ ಮೊದಲ ದಿನವಾದ ಇಂದು ಉದಯಪುರದ ಮೋಹನ್ಲಾಲ್ ಸುಖಾಡಿಯಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಚಾರಿತ್ರ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೆಲಸವನ್ನು ಜೀವನದಲ್ಲಿ ಮಾಡಬಾರದು. ಅತ್ಯುನ್ನತ ನೈತಿಕ ಮೌಲ್ಯಗಳು ಚಾರಿತ್ರ್ಯ ಬದುಕಿನ ಭಾಗವಾಗಿರಬೇಕು ಎಂದು ಅವರು ಹೇಳಿದರು. ಶಿಕ್ಷಣಕ್ಕಿಂತ ಚಾರಿತ್ರ್ಯ ಮುಖ್ಯ ಎಂದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ನಂಬಿದ್ದರು ಎಂದು ರಾಷ್ಟಪತಿಯವರು ಹೇಳಿದರು. 21ನೇ ಶತಮಾನ ವೇಗವಾಗಿ ಬದಲಾಗುತ್ತಿದೆ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭಾರತ ಮುನ್ನಡೆ ಸಾಧಿಸುತ್ತಿದೆ. ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದು ದೇಶದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ದುರುಪಯೋಗ ಆಗುವುದನ್ನು ತಪ್ಪಿಸಿ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು ಎಂದು ರಾಷ್ಟಪತಿಯವರು ಕಿವಿಮಾತು ಹೇಳಿದರು. ಘಟಿಕೋತ್ಸವದಲ್ಲಿ ಅತಿ ಹೆಚ್ಚು ಪದಕ ಪಡೆದವರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ರಾಷ್ಟಪತಿಯವರು ಇದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರು. ಇಂದು ವಿಜ್ಞಾನ ಕ್ಷೇತ್ರದಲ್ಲಿಯೂ ವಿದ್ಯಾರ್ಥಿನಿಯರು ಹೆಚ್ಚಿನ ಒಲವು ತೋರುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಬರಬೇಕಿದೆ. ಇದಕ್ಕಾಗಿ ಹಲವಾರು ಕಾರ್ಯ ಯೋಜನೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ತಿಳಿಸಿದರು. ಇದೇ ವೇಳೆ ರಾಷ್ಟೀಯ ಶಿಕ್ಷಣ ನೀತಿ ಕುರಿತು ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟೀಯ ಶಿಕ್ಷಣ ನೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಳವಣಿಗೆ ಸಾಧ್ಯವಾಗಿದೆ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆ ನೀಡಲಿದೆ ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ತಿಳಿಸಿದ ರಾಷ್ಟಪತಿಯವರು ದೇಶಕ್ಕೆ ಅತ್ಯಮೂಲ್ಯ ಕೊಡುಗೆ ನೀಡುವ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು. ಸ್ಟಾರ್ಟ್ಅಪ್ಗಳಿಗೆ ಈಗ ಕೇಂದ್ರ ಸರ್ಕಾರ ಹಲವು ರೀತಿಯ ಉತ್ತೇಜನ ನೀಡುತ್ತಿದ್ದು ಅವುಗಳ ಪ್ರಯೋಜನವನ್ನು ಪಡೆಯಬೇಕಿದೆ ಎಂದು ತಿಳಿಸಿದರು. ನಾಳೆ ರಾಷ್ಟಪತಿಯವರು ಮೌಂಟ್ ಅಬುನಲ್ಲಿ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಜಾಗತಿಕ ಶೃಂಗಸಭೆ ಹಾಗೂ ರಾಜಸ್ಥಾನ ಸರ್ಕಾರ ಆಯೋಜಿಸಿರುವಂತಹ ಆದಿ ಗೌರವ ಸಮ್ಮಾನ್ ಸಮಾರೋಹ ಕಾರ್ಯಕ್ರಮದಲ್ಲೂ ಭಾಗವಹಿಸಲಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಸಾಂಸ್ಕೃತಿಕ ನಗರಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಚಾಲನೆ ದೊರೆತಿದೆ. ಶುಭ ರೋಶ್ಚಿಕ ರಗ್ಲದಲ್ಲಿ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಅಧಿಕೃತವಾಗಿ ಚಾಲನೆ ನೀಡಿದರು. ಚಾಮುಂಡಿಬೆಟ್ಟದಲ್ಲಿ ದೇವಿ ದರ್ಶನ ಪಡೆದ ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದಕ್ಕೂ ಮುನ್ನ ಚಾಮುಂಡಿಬೆಟ್ಟಕ್ಕೆ ತೆರಳಿ ನಾಡದೇವತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾಹಿತಿ ಹಂಪ ನಾಗರಾಜಯ್ಯ ಸೇರಿದಂತೆ ಹಲವು ಸಚಿವರು, ಶಾಸಕರು, ಇನ್ನಿತರ ಗಣ್ಯರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಹಂಪ ನಾಗರಾಜಯ್ಯ ಅವರು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಮಹತ್ವವನ್ನು ಸಾರಿ ನಾಡಿನ ಜನತೆಗೆ ಶುಭಾಶಯ ಕೋರಿದರು. ಪ್ರಪಂಚದಲ್ಲಿ ಯುದ್ಧದ ಕಾರ್ಮೋಡವಿದೆ. ಈ ನವರಾತ್ರಿ ಹಬ್ಬದ ಮುಖಾಂತರವಾದರೂ ಕಾರ್ಮೋಡ ತೊರೆದು ಶಾಂತಿ ನೆಲೆಸಲಿ ಎಂದು ಅವರು ಹಾರೈಸಿದರು. ಪ್ರಜಾಪ್ರಭುತ್ವದಲ್ಲಿ ಮುಡಿಯ ಮಾಣಿಕ್ಯ ನಮ್ಮ ಪ್ರಜಾಪ್ರಭುತ್ವ. ಪ್ರಭುತ್ವಗಳಲ್ಲಿ ಅದು ಮುಡಿಯ ಮಾಣಿಕ್ಯ ಪ್ರಜಾಪ್ರಭುತ್ವ. ಸಾಮಾನ್ಯ ಪ್ರಜೆಯೊಬ್ಬರು ಈ ನಾಡಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ. ಕರ್ನಾಟಕದ ಜನರ ಪರವಾಗಿ ಈ ನಾಡಹಬ್ಬವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ದೇಶದಲ್ಲಿ ಮಹಾತ್ಮ ಗಾಂಧಿಯವರ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛತಾ ಅಭಿಯಾನವನ್ನು ಸಾಮೂಹಿಕ ಆಂದೋಲನವನ್ನಾಗಿ ಜನರಲ್ಲಿ ಸ್ವಚ್ಛತೆಯ ಸಂಸ್ಕೃತಿ ಬೆಳೆಸುವಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 470 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಅಮಿತ್ ಶಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ 5 ವರ್ಷಗಳಲ್ಲಿ ಗಾಂಧಿನಗರ ಸಂಸದ ಕ್ಷೇತ್ರದಲ್ಲಿ ಆರೋಗ್ಯ, ಮೂಲಸೌಕರ್ಯ ಹಾಗೂ ಶಿಕ್ಷಣ ಸೇರಿದಂತೆ 37,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಸಚಿವರು ಹೇಳಿದರು. ಪ್ರಾಥಮಿಕ ಶಾಲೆಗಳನ್ನು ಸ್ಮಾರ್ಟ್ ಶಾಲೆಗಳನ್ನಾಗಿ ಅಭಿವೃದ್ಧಿಪಡಿಸುವಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಕಾರ್ಯ ಅನುಕರಣೀಯ ಎಂದು ಶ್ಲಾಘಿಸಿದರು. ತಮ್ಮ ತವರು ರಾಜ್ಯಕ್ಕೆ ಭೇಟಿ ನೀಡುವ ಅಮಿತ್ ಶಾ ಅವರು ಇಂದು ಬೆಳಗ್ಗೆ ಸೋಲಾದ ಆಸ್ಪತ್ರೆಯನ್ನು ನೂತನವಾಗಿ ನಿರ್ಮಿಸಲಾದ ಟೆಲಿ ಪುನರ್ವಸತಿ ಕೇಂದ್ರ ಒಳಗೊಂಡಂತೆ ತಮ್ಮ ಸಂಸದೀಯ ಕ್ಷೇತ್ರ ಗಾಂಧಿನಗರದಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಂತರ ಅವರು ಅಹಮದಾಬಾದ್ನ ಸಂಸದ್ ಬಳಿ ಕಾರ್ಯಕರ್ತ ಸಮ್ಮೇಳನದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಶಾಹಿಬಾಗ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ಅಹಮದಾಬಾದ್ ಪೊಲೀಸ್ ಕಮಿಷನರ್ ಕಚೇರಿ ಕಟ್ಟಡವನ್ನು ಅವರು ಉದ್ಘಾಟಿಸಿದರು. ಅಹಮದಾಬಾದ್ನ ಜಿಎಂಡಿಸಿ ಮೈದಾನದಲ್ಲಿ ಗುಜರಾತ್ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿರುವಂತಹ ವೈಬ್ರೆಂಟ್ ಗುಜರಾತ್ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದು, ಅಹಮದಾಬಾದ್ನಲ್ಲಿ ಇತರ ಮೂರು ನವರಾತ್ರಿ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ನಾಳೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಶ್ರೀಲಂಕಾ ನಾಯಕತ್ವವನ್ನು ಭೇಟಿ ಮಾಡಲಿದ್ದಾರೆ. ಕಳೆದ ವಾರ ಶ್ರೀಲಂಕಾ ಅಧ್ಯಕ್ಷರಾಗಿ ಚುನಾಯಿತರಾದಂತಹ ಅನುರಕುಮಾರ ಡಿಸ್ಸಾನ ಆಯ್ಕೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಉನ್ನತ ಮಟ್ಟದ ನಿಶ್ಚಿತಾರ್ಥ ಭೇಟಿ ಇದಾಗಿದೆ. ಭಾರತದ ನೆರೆಹೊರೆಯ ಮೊದಲ ನೀತಿ ಹಾಗೂ ಪ್ರದೇಶದ ಎಲ್ಲ ದೇಶಗಳ ಭದ್ರತೆ ಮತ್ತು ಅಭಿವೃದ್ಧಿ ಸಾಗರ್ ಯೋಜನೆ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪರಸ್ಪರ ಪ್ರಯೋಜನಕ್ಕಾಗಿ ದೀರ್ಘಾವಧಿಯ ಪಾಲುದಾರಿಕೆಯನ್ನು ಇನ್ನಷ್ಟು ಆಳಗೊಳಿಸಲು ಉಭಯ ದೇಶಗಳ ಹಿತಾಸಕ್ತಿಗಳ ಹಂಚಿಕೆಯ ಬದ್ದತೆಯನ್ನು ಈ ಭೇಟಿ ಒತ್ತಿ ಹೇಳುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿಗಳ ಇಂಟರ್ನ್ಶಿಪ್ ಪೈಲಟ್ ಯೋಜನೆಯನ್ನು ಸರ್ಕಾರ ಇಂದು ಪ್ರಾರಂಭಿಸಿದೆ. 2024-25 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ ಈ ಯೋಜನೆಯು 5 ವರ್ಷಗಳಲ್ಲಿ ಅಗ್ರ 500 ಕಂಪನಿಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಕರಿಗೆ ಇಂಟರ್ನ್ಶಿಪ್ ಅವಕಾಶಗಳ ಗುರಿಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ. ಈ ಪ್ರಾಯೋಗಿಕ ಯೋಜನೆಗಾಗಿ ಸರ್ಕಾರ 800 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. 2024-25 ಹಣಕಾಸು ವರ್ಷದಲ್ಲಿ 1.25 ಲಕ್ಷ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಗಳು ತಿಳಿಸಿವೆ. ಇದನ್ನು ಆನ್ಲೈನ್ ಪೋರ್ಟಲ್ pmintership.mca.gov.in ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಈ ತಿಂಗಳ 12-25 ಅಭ್ಯರ್ಥಿಗಳು ಪೋರ್ಟಲ್ ಮೂಲಕ ಇಂಟರ್ನ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಂಟರ್ನ್ಶಿಪ್ನ ಅವಧಿಯು 12 ತಿಂಗಳಾಗಿರುತ್ತದೆ. ಈ ಪೈಲಟ್ ಯೋಜನೆಗಾಗಿ ಉನ್ನತ ಕಂಪನಿಗಳನ್ನು ಕಳೆದ 3 ವರ್ಷಗಳ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ವೆಚ್ಚದ ಸರಾಸರಿ ಆಧಾರದ ಮೇಲೆ ಗುರುತಿಸಲಾಗಿದೆ. ಈ ಯೋಜನೆಯಲ್ಲಿ ಕಂಪನಿಗಳ ಭಾಗವಹಿಸುವಿಕೆಯು ಸ್ವಯಂ ಪ್ರೇರಿತವಾಗಿರುತ್ತದೆ. ಇವುಗಳನ್ನು ಹೊರತುಪಡಿಸಿ ಯೋಜನೆಯಲ್ಲಿ ಭಾಗವಹಿಸಲು ಬಯಸುವ ಯಾವುದೇ ಇತರ ಕಂಪನಿ, ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಅನುಮೋದನೆಯೊಂದಿಗೆ ಪಾಲ್ಗೊಳ್ಳಬಹುದಾಗಿದೆ. ದೀರ್ಘಾವಧಿಯ ಉದ್ಯೋಗ ಹೊಂದಿರದ ಹಾಗೂ ಪೂರ್ಣ ಸಮಯದ ಶಿಕ್ಷಣದಲ್ಲಿ ತೊಡಗಿಕೊಂಡಿರದ 21-24 ವಯಸ್ಸಿನ ಯುವಕರು ಯೋಜನೆಗೆ ಅರ್ಹತೆ ಹೊಂದಿರುತ್ತಾರೆ ಎಂದು ಮೂಲಗಳು ತಿಳಿಸಿವೆ. ಇಂಟರ್ನ್ಗಳಿಗೆ ತಿಂಗಳಿಗೆ 5,000 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲಾಗುವುದು. ಈ ಪೈಕಿ 4,500 ರೂಪಾಯಿಗಳನ್ನು ಸರ್ಕಾರ, 500 ರೂಪಾಯಿಗಳನ್ನು ಕಂಪನಿ ಪಾವತಿಸುತ್ತದೆ. ಹೆಚ್ಚುವರಿಯಾಗಿ ಇಂಟರ್ನ್ಶಿಪ್ ಸೇರಿದ ನಂತರ ಪ್ರತಿ ಇಂಟರ್ನ್ಗೆ ಸಾಂಸ್ಥಿಕ ವ್ಯವಹಾರಗಳ ಸಚಿವಾಲಯದಿಂದ 6,000 ರೂಪಾಯಿಗಳವರೆಗೆ ಒಂದು ಬಾರಿ ಅನುದಾನ ವಿತರಿಸಲಾಗುತ್ತದೆ. ವಿಳಂಬದಿಂದಾಗಿ ಈ ಚುನಾವಣೆ ನಡೆಸುವುದು ಬಹಳಷ್ಟು ವಿಳಂಬಗೊಂಡಿದ್ದು, ಅವುಗಳ ಪೂರ್ಣಗೊಳಿಸುವಿಕೆಗೆ ಆದ್ಯತೆ ನೀಡಲು ಸರ್ಕಾರವನ್ನು ಪ್ರೇರೇಪಿಸಿದೆ. ಭದ್ರತಾ ಪಡೆಗಳನ್ನು ಮೊದಲು ಅಮರನಾಥ ಯಾತ್ರೆಗೆ, ನಂತರ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಗೆ ನಿಯೋಜಿಸಲಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಪಂಚಾಯತ್ ಮತ್ತು ನಗರ ಸಂಸ್ಥೆಗಳ ಚುನಾವಣೆಗೆ ಮೊದಲು ಅತ್ಯಂತ ತಳಮಟ್ಟದ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಪ್ರಜಾಸತ್ತಾತ್ಮಕ ಪ್ರತಿಕ್ರಿಯೆಗಳು 370ನೇ ವಿಧಿ ರದ್ದತಿ ನಂತರ ಪೂರ್ಣಗೊಂಡಿವೆ. ಮಹಿಳಾ ವಿಶ್ವಕಪ್ 2024 ಟೂರ್ನಿಗೆ ವೇದಿಕೆ ಸಜ್ಜುಗೊಂಡಿದ್ದು, ಟಿ20 ಪಂದ್ಯ ಆರಂಭವಾಗಲಿದೆ. ದುಬೈನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಸಮರದಲ್ಲಿ ಒಟ್ಟು 10 ತಂಡಗಳು ಸ್ಪರ್ಧಿಸುತ್ತಿವೆ. ಭಾರತ ಮಹಿಳಾ ತಂಡ ಈ ಬಾರಿಯೂ ಸಾಕಷ್ಟು ನಿರೀಕ್ಷೆಯೊಂದಿಗೆ ಅಖಾಡಕ್ಕೆ ಇಳಿಯುತ್ತಿದೆ. ಟೀಂ ಇಂಡಿಯಾ ಈಗಾಗಲೇ 2 ಬಾರಿ ಏಕದಿನ ಮತ್ತು ಟಿ20 ವಿಶ್ವಕಪ್ನಲ್ಲಿ ಫೈನಲ್ ತಲುಪಿದೆ, ಆದರೆ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಿಲ್ಲ. ಈ ಬಾರಿ ಹರ್ಮನ್ ಪ್ರೀತ್ ಪಡೆ ಹೇಗಾದರೂ ಮಾಡಿ ವಿಶ್ವ ಚಾಂಪಿಯನ್ ಆಗಬೇಕೆಂದು ಪಣತೊಟ್ಟು ಕಣಕ್ಕಿಳಿಯುತ್ತಿದೆ. 10 ತಂಡಗಳನ್ನು 2 ಗುಂಪುಗಳಾಗಿ ವಿಂಗಡಿಸಿ ಪಂದ್ಯಗಳನ್ನು ನಡೆಸಲಾಗುತ್ತಿದೆ. ಎ ಗುಂಪಿನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಭಾರತ ತಂಡ ಒಳಗೊಂಡಿವೆ. ಮತ್ತೊಂದೆಡೆ ಬಾಂಗ್ಲಾದೇಶ, ಇಂಗ್ಲೆಂಡ್, ಸ್ಕಾಟ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಬಿ ಗುಂಪಿನಲ್ಲಿವೆ. ಒಟ್ಟು 18 ದಿನಗಳ ಕಾಲ ನಡೆಯಲಿರುವಂತಹ ಈ ಟೂರ್ನಿಯಲ್ಲಿ 23 ಪಂದ್ಯಗಳು ನಡೆಯಲಿವೆ. ಇಂದು ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಸ್ಕಾಟ್ಲೆಂಡ್ ತಂಡಗಳು ಸೆಣಸಲಿದ್ದು, ಬಾಂಗ್ಲಾ ತಂಡ 16 ರನ್ಗಳನ್ನು ಜಯ ಸಾಧಿಸಿದೆ. ಎರಡನೇ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಮುಖಾಮುಖಿಯಾಗಿದ್ದು, ಇತ್ತೀಚಿನ ವರದಿ ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 4 ರನ್ಗಳಿಸಿ ಆಡುತ್ತಿದೆ. ಪ್ರತಿದಿನ 2 ಪಂದ್ಯಗಳು ನಡೆಯಲಿವೆ. ಭಾರತ ತನ್ನ ಮೊದಲ ಪಂದ್ಯವನ್ನು ನಾಳೆ ಆಡಲಿದೆ. ಮೊದಲ ಕದನದಲ್ಲಿ ನ್ಯೂಜಿಲೆಂಡ್ನೊಂದಿಗೆ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಶಿಕ್ಷಣ ನೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಳವಣಿಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿಗಳ ಇಂಟರ್ನ್ಶಿಪ್ ಸ್ಕೀಂ ಪ್ರಾಯೋಗಿಕ ಯೋಜನೆಗೆ ಸರ್ಕಾರದಿಂದ ಚಾಲನೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆ ಶ್ರೀಲಂಕಾಗೆ ಅಧಿಕೃತ ಭೇಟಿ. ದುಬೈನಲ್ಲಿ ನಡೆಯುತ್ತಿರುವಂತಹ ಮಹಿಳಾ ವಿಶ್ವಕಪ್ ಟೂರ್ನಿ, ಪಾಕಿಸ್ತಾನ ಶ್ರೀಲಂಕಾ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.